ಭಾರತೀರಮಣ ನಿನಗೆ ನಾ ಭಾರವೇ ಭಾರತೀರಮಣ ನಿನಗೆ ನಾ ಭಾರವೇ ಭಾರತೀರಮಣ ಲಂಕಾನಾಥನ ಬಿಂಕವ ಮುರಿದು ಅಕಳಂಕ ಚರಿತನ ಕಿಂಕರ ನೆನಿಸಿದೆ ಲಂಕಾನಾಥನ ಬಿಂಕವ ಮುರಿದು ಅಕಳಂಕ ಚರಿತನ ಕಿಂಕರ ನಿರಮಣ ಭಾರವೇ ಭಾರತೀರಮಣ ನಿನಗೆ ನಾ ಭಾರವೇ ಭಾರತೀರಮಣ ನಿನಗೆ ನಾ ಭಾರವೇ ಭಾರತೀರಮಣ ಲಂಕಾನಾಥನ ಬಿಂಕವ ಮುರಿದು ಅಕಳಂಕ ಚರಿತನ ಕಿಂಗಿರಮಣ ಭಾರವೇ ಭಾರತೀರಮಣ ನಿನಗೆ ನಾ ಭಾರವೇ ಭಾರತೀರಮಣ ನಿನಗೆ ನಾ ಭಾರವೇ ಭಾರತೀರಮಣ ಲಂಕಾನಾಥನ ಬಿಂಕವ ಮು